ಅದಕ್ಕಿಂತ ಜಾಸ್ತಿ ಹೋದಾಗ ಲವಣಗಳು ಸೇರ್ಕೋತಾ ಕೆಳಗಡೆ ಹೋಗ್ತಾ ಸೇರ್ತಾ ಜಾಸ್ತಿ ಪ್ರಮಾಣದಲ್ಲಿ ಸೇರ್ತಾ ಹೋದಂತೆಲ್ಲ ಲವಣಗಳ ಅಂಶ ಜಾಸ್ತಿ ಆಗಿ ಬಹುಶಃ ನಾವು 1 ಲೀಟರ್ ನೀರನ್ನ ಫಿಲ್ಟರ್ ಮಾಡ್ಬೇಕಾದ್ರೆ 3-7 ಲೀಟರ್ ನೀರನ್ನ ಬಸಿಯುವಂತ ಪರಿಸ್ಥಿತಿಗೆ ಇವತ್ತು ಬಂದಿದ್ದೀವಿ. ಸೊ ನಮ್ಮ ಎಲ್ಲಾ ಫಿಲ್ಟರ್ಲ್ಲೂ ಕೂಡ ಇವತ್ತು ಅದೇ ಪರಿಸ್ಥಿತಿ ಇರ್ತಕ್ಕಂಥದ್ದು. ಸೊ ಎರಡು ವಿಚಾರ ಗಮನಿಸಬೇಕಾಗಿರ್ತಕ್ಕಂಥದ್ದು, ಜಲರೇಖೆಗಳು ಮೇಲ್ಪದರದಲ್ಲಿ ಒತ್ತೊತ್ತಾಗಿರ್ತವೆ, ಕೆಳಕ್ಕೆ ಹೋಗ್ತಾ ಹೋಗ್ತಾ ಆಳಕ್ಕೆ ಹೋಗ್ತಾ ಹೋಗ್ತಾ ಇದ್ದಂತೆ ಜಲರೇಖೆಗಳು ಕಡಿಮೆ ಇರ್ತವೆ, ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಎರಡನೇದು, ಜಲದ ಗುಣಮಟ್ಟ ಮೇಲ್ಪದದಲ್ಲಿರ್ತಕ್ಕಂಥ ಜಲದಲ್ಲಿ ಚೆನ್ನಾಗಿರುತ್ತೆ, ಕೆಳಕ್ಕೆ ಹೋಗ್ತಾ ಹೋಗ್ತಾ ಹೋಗ್ತಾ ಅದರ ಗುಣಮಟ್ಟ ಕಡಿಮೆ ಆಗ್ತಾ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಅಂತರ್ಜಲದ ಮಟ್ಟವನ್ನು ನಾವು ಗಮನಿಸೋದಾದರೆ ಬಹುಪಾಲು ಜಿಲ್ಲೆಗಳಲ್ಲಿ ಓಕೆ ನಮ್ಮಲ್ಲಿ ಈಗ ಆಲ್ರೆಡಿ ಪ್ರತಿ ವರ್ಷಕ್ಕೆ ಸರಾಸರಿ 3-4 ಮೀಟರ್ ಅಂದರೆ 10-15 ಅಡಿ ವರೆಗೆ ಪ್ರತಿ ವರ್ಷ ಜಲದ ಮಟ್ಟ ಕುಸಿತಾ ಇದೆ. ಸೊ ಕುಸಿಯೋದಕ್ಕೆ ಕಾರಣ ಏನು ಅಂತ ನಾವು ನೋಡಬೇಕಾಗತ್ತೆ. ಅಂತರ್ಜಲ ಕುಸಿಯೋದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ನಾವು ನೀರನ್ನು ಎತ್ತುವಂಥ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ನಾವು ಇಂಗಿಸುವಂಥ ಪ್ರಮಾಣಕ್ಕಿಂತ, ಒಳಗೆ ಸೇರಿಸುವಂಥ ಪ್ರಮಾಣಕ್ಕಿಂತ ನಾವು ಎತ್ತುವಂಥ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಎತ್ತಾ ಇದ್ದೀವಿ? ನಮ್ಮ ದಿನನಿತ್ಯದ ನೀರಿನ ಬಳಕೆಗೆ ಎತ್ತಾ ಇದ್ದೀವಿ, ನಮ್ಮ ಕೃಷಿಗೆ ನೀರನ್ನು ಎತ್ತಾ ಇದ್ದೀವಿ, ಕೈಗಾರಿಕೆಗೆ ನೀರನ್ನು ಅಂತರ್ಜಲವನ್ನು ಎತ್ಕೋತಾ ಇದ್ದೀವಿ. ಸೊ ಎತ್ತುವಂಥ ಪ್ರಮಾಣ ಜಾಸ್ತಿ ಆಯ್ತಾ ಇದೆ. ಕಾರಣ ಏನಪ್ಪ ಅಂತಂದರೆ ನಮ್ಮ ದಿನನಿತ್ಯ ಪ್ರತಿಯೊಂದರಲ್ಲೂ ಕೂಡ ನೀರಿನ ಬೇಡಿಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಕಾರಣ ಏನಪ್ಪಾ ಅಂದರೆ ಈಗ ನಮ್ಮ ದಿನನಿತ್ಯದ ನೀರಿನ ಬಳಕೆಯನ್ನೇ ತೆಗೆದುಕೊಳ್ಳೋದಾದ್ರೆ, ನಾವು ಒಂದು 20-25 ವರ್ಷ ಹಿಂದೆ ಒಂದು ಪ್ರತಿ ನಮ್ಮ ನಿತ್ಯ ಕರ್ಮಗಳಿಗೆ ಬಳಸ್ತಾ ಇದ್ದಂಥ ನೀರಿನ ಪ್ರಮಾಣಕ್ಕೂ ಇವತ್ತು ನಾವು ಬಳಸ್ತಾ ಇರತಕ್ಕಂಥ ನೀರಿನ ಪ್ರಮಾಣಕ್ಕೂ ಅಗಾಧವಾದ ವ್ಯತ್ಯಾಸ ಇದೆ. ಬಹುಶಃ ನಮ್ಮ ಅನುಭವದಲ್ಲೇ ಹೇಳೋದಾದ್ರೆ ವಾರಕ್ಕೆ 1 ದಿನ ಸ್ನಾನ ಮಾಡ್ತಾ ಇದ್ದಂಥ ನಾನು ಈಗ ಪ್ರತಿದಿನ ಸ್ನಾನ ಮಾಡಲೇಬೇಕು, 7 ಪಟ್ಟು ನೀರಿನ ಬೇಡಿಕೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈಗ ಎಲ್ಲದರಲ್ಲೂ ನಾಗರಿಕತೆ ಬೆಳೆದಂತೆ ಎಲ್ಲ ಕ್ಷೇತ್ರಗಳಲ್ಲೂ ನೀರಿನ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಇನ್ನು ಕೃಷಿನಲ್ಲಿ ನೀರಿನ ಬೇಡಿಕೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಬಹುಶಃ ಈ ವರ್ಷದ ಒಂದು ಸಂದರ್ಭವನ್ನು ನೋಡಿದ್ರೆ ನಮಗೆ ಈ ಬಿಸಿ ಗಾಳಿ ಈಟ್ ವೇವ್ ಅಂತ ಏನು ಕರಿತೀವಿ, ಬಹುಶಃ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಯಾವ ವರ್ಷದಲ್ಲೂ ಕೂಡ ಈಟ್ ವೇವ್ ಅಂತಕ್ಕಂಥದ್ದನ್ನ ಡಿಕ್ಲೇರ್ ಮಾಡಿರಲಿಲ್ಲ. ಈ ವರ್ಷ ಬಿಸಿ ಗಾಳಿ ಬೀಸುತ್ತೆ ಅಂತಕ್ಕಂಥ ಸೂಚನೆಯನ್ನು ನಾವೀಗಾಗಲೇ ಕೊಟ್ಟಿದ್ದೀವಿ. ಅಂದರೆ ವಾತಾವರಣದಲ್ಲಿ ಉಷ್ಣಾಂಶ 2-3 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆದಾಗ ಏನಾಗುತ್ತೆ? ಆವಿಯಾಗುವಂಥ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ, ಗಿಡದಿಂದ ಬಾಷ್ಪೀಕರಣ ಆಗುವಂಥ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ, ನನ್ನ ನೀರಿನ ಅವಶ್ಯಕತೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀರು ಜಾಸ್ತಿ ಬೇಕು ಅಂದಾಗ ನಾನೇನು ಮಾಡ್ತೀನಿ, ಬೋರ್ವೆಲ್ನ 500 ಅಡಿಲಿದ್ರೆ 600 ಅಡಿ ಕೊರಿತೀನಿ, 600 ಅಡಿಲಿದ್ರೆ 1000 ಅಡಿವರೆಗೂ ಹೋಗ್ತೀನಿ, 1000 ಅಡಿ ಸಿಗಲಿಲ್ಲ ಅಂದರೆ 2000 ಅಡಿವರೆಗೂ ಹೋಗಿರ್ತಕ್ಕಂಥ ರೈತ ಬಾಂಧವರು ನಮ್ಮಲ್ಲಿದ್ದಾರೆ. ಸೊ ನೀರನ್ನು ಜಾಸ್ತಿ ಕೆಳಪಟ್ಟದಿಂದ ಎತ್ತುತ್ತಾ ಇದ್ದಾಗ ನಮಗೆ ಬೋರ್ವೆಲ್ ಸಕ್ಸಸ್ ರೇಟು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಯಾಕೆಂತಂದ್ರೆ ನಾನಾಗಲೇ ಹೇಳಿದೆ, ಜಲರೇಖೆಗಳು ಮೇಲ್ಪದರದಲ್ಲಿ ಒತ್ತಾಗಿರೋದ್ರಿಂದ ನೀವು ಬೋರ್ವೆಲ್ ಆಗ್ತಂಥ ಸಂದರ್ಭದಲ್ಲಿ ಮತ್ತೆ ನಾವು 300 ಅಡಿವರೆಗೂ ಬೋರ್ವೆಲ್ ಆಗ್ತಂಥ ಸಂದರ್ಭದಲ್ಲಿ 100ಕ್ಕೆ 100 ಬೋರ್ವೆಲ್ಗಳು ಪಾಸ್ ಆಗ್ತಾ ಇದ್ದವು, ನೀರು ಬರ್ತಾ ಇತ್ತು ಆಕ್ಚುಲಿ. ಸೊ ಕಾರಣ ಏನಪ್ಪ ಅಂದ್ರೆ ಜಲರೇಖೆಗಳು ಒತ್ತಾಗಿರ್ತಿತ್ತು. 300 ಅಡಿಯಿಂದ 600 ಅಡಿ ಆಳಕ್ಕೆ ನಾವು ಇಳಿದಾಗ 100ರಲ್ಲಿ 90% ಬೋರ್ವೆಲ್ಗಳು ಪಾಸ್ ಆದೋ, 10% ಬೋರ್ವೆಲ್ಗಳು ಫೇಲ್ಯೂರ್ ಆಗೋದಕ್ಕೆ ಶುರುವಾದೋ, 600 ಅಡಿಯಿಂದ 1000 ಅಡಿ ಆಳಕ್ಕೆ ಹೋದಾಗ 60% ಪಾಸ್ ಆದೋ, 40% ಬೋರ್ವೆಲ್ಗಳು ಫೇಲ್ಯೂರ್ ಆಗೋದಕ್ಕೆ ಸ್ಟಾರ್ಟ್ ಆದೋ, 1000ರಿಂದ 1500 ಅಡಿ ಆಳಕ್ಕೆ ಹೋದಂಥ ಸಂದರ್ಭದಲ್ಲಿ ನಮಗೆ 60% ಫೇಲ್ ಆಗ್ತವೆ, 40% ಅಷ್ಟೇ ಪಾಸ್ ಆಗ್ತಕ್ಕಂಥದ್ದು. 1500ಕ್ಕಿಂತ ಮೇಲಕ್ಕೆ ಹೋಯ್ತು ಅಂತಂದರೆ 90% ಬೋರ್ವೆಲ್ಗಳು ಫೇಲ್ಯೂರ್ ಆಗ್ತವೆ, 10% ಬೋರ್ವೆಲ್ ಮಾತ್ರ ನೀರು ಬರ್ತಕ್ಕಂಥದ್ದು. ಸೊ ಈ ಥರದ ಪರಿಸ್ಥಿತಿ, ಯಾಕೆಂದರೆ ಜಲರೇಖೆಗಳು ಕೆಳಪದರದಲ್ಲಿ ತೆಳುವಾಗಿರೋ ಕಾರಣದಿಂದ ನಮಗೆ ನೀರಿನ ಲಭ್ಯತೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಒಂದು, ನೀರು ಎತ್ತುವಂಥ ಪ್ರಮಾಣ ಜಾಸ್ತಿ ಆಯಿತು ಅಂತ ಹೇಳಿದೆ. ಎರಡನೇ ಕಾರಣ ಏನಪ್ಪ ಅಂದರೆ ನಾವು ಕಾಡನ್ನು ನಾಶ ಮಾಡ್ತಾ ಹೋದ್ವಿ, ಗಿಡ ಮರಗಳನ್ನು ಹಾಳು ಮಾಡ್ತಾ ಹೋದ್ವಿ. ಗಿಡ ಮರಗಳಿಗೂ ಮಳೆಗೂ ಅಂತರ್ಜಲಕ್ಕೂ ನೇರವಾದಂಥ ಸಂಬಂಧ ಇದೆ. ಯಾವ ರೀತಿ ಸಂಬಂಧ ಅಂತಂದರೆ, ಗಿಡ ಮರಗಳು ಬಹುಶಃ ನಾವು ನೋಡಿದ್ದೀವಿ, ಗಿಡ ಮರಗಳ ಮೇಲ್ಗಡೆ ಬೀಳ್ತಕ್ಕಂಥ ನೀರು ಬಹುಪಾಲು ನೀರು, ನಾವು ಮಳೆ ಬಂದಾಗ ಗಿಡ ಮರದ ಕೆಳಗಡೆ ಹೋಗಿ ನಿಂತ್ಕೋತೀವಿ ನೆನಿಬಾರ್ದು ಅಂತ, ಹಾಗಾದ್ರೆ ಅಲ್ಲಿ ಮಳೆ ಹುಯ್ಯಲ್ವಾ? ಮಳೆ ಹುಯ್ತಾ ಇರುತ್ತೆ. ಹೂದಂಥ ಮಳೆ ಏನಾಗುತ್ತೆ? ಎಲೆಗಳಿಂದ ಕವಲ್ಗಳಿಗೆ, ಕವಲದಿಂದ ಕಾಂಡಕ್ಕೆ ಬಂದು ನೀರು ಸರಾಗವಾಗಿ ತಂದು ಕೆಳಗಡೆ ಬಿಟ್ಕೊಡುತ್ತೆ. ಅದು ಬಿಟ್ಕೊಟ್ಟ ಆದ್ಮೇಲೆ ಮರ ಬೇರ್ ಕೊಟ್ಟಿರುತ್ತೆ. ಮರ ಎಷ್ಟಡಿವರೆಗೂ ಬೇರ್ ಕೊಟ್ಟಿರುತ್ತೆ? ಸಾಮಾನ್ಯವಾಗಿ 1 ಬೇರು, 100ರಲ್ಲಿ 90-95% ಬೇರ್ಗಳು 4-5 ಅಡಿ ಆಳದಲ್ಲಿ ಇದ್ರೂ ಕೂಡ ಒಂದು ತಾಯಿ ಬೇರು ಅಂತ ನಾವೇನ್ ಕರಿತೀವಿ, ಆ ತಾಯಿ ಬೇರು ಗಿಡ ಎಷ್ಟು ಎತ್ತರಕ್ಕೆ ಬೆಳೆದಿರುತ್ತೋ ಅಷ್ಟು ಆಳಕ್ಕೆ ಹೋಗುತ್ತೆ. ಸುಮಾರು 20-30 ಅಡಿ ಎತ್ತರಕ್ಕೆ ಬೆಳೀತಕ್ಕಂಥ ಒಂದು ಮರ ಆದರೆ 20-30 ಅಡಿ ಆಳದವರೆಗೆ ಒಂದು ರಂಧ್ರವನ್ನು ಅದು ಮಾಡ್ಕೊಂಡು ಹೋಗಿರುತ್ತೆ ತಾಯಿ ಬೇರು. ಸೊ ಮೇಲ್ಮುಖವಾಗಿ ಕಟಾವು ಮಾಡಿದಂಥ ನೀರು ಏನು ಬಂದು ಕಾಂಡದ ಮುಖಾಂತರ ಕೆಳಗಡೆ ಬಂತೋ ಅದನ್ನು ತಾನು 20-30 ಅಡಿ ಆಳಕ್ಕೆ ತಗೊಂಡೋಗಿ ತಲುಪಿಸ್ಬಿಡುತ್ತೆ ಆ್ಯಕ್ಚುಲಿ. ಇಲ್ಲ ನಾನು ಮರವನ್ನು ಕಡ್ದಾಕ್ತೆ, ಮರ ಕಡ್ದಾಕ್ದಾಗ ಏನಾಗುತ್ತೆ? ಸಾಮಾನ್ಯವಾಗಿ ಏನಾಗುತ್ತೆ? ಬೇರು ಸತ್ತೋಗುತ್ತೆ. ಸೊ ಮೇಲಿಂದ ಬಿದ್ದಂಥ ಮಳೆ ನೀರು ರಪ್ಪ ಅಂತ ಭೂಮಿ ಮೇಲೆ ಬಿದ್ದರೆ ಭೂಮಿ ಗಟ್ಟಿಯಾಗುತ್ತೆ, ಎಪ್ಪಾಗ್ಬಿಡುತ್ತೆ, ಎಪ್ಪಾಗ್ಬಿಟ್ಟು ಹೊರಗಡೆ ಹರಿದೋಗುತ್ತೆ, ಭೂಮಿ ಕುಡಿತಕ್ಕಂಥ ನೀರಿನ ಪ್ರಮಾಣ ಕಮ್ಮಿ ಇರುತ್ತೆ.

ಸ್ವರತಿ ಹೋದು ಮನೆಯ ಮಾಳಿಗೆ ಅಜ್ಞಾನದಿಂದ ಸ್ವರತಿ ಹೋದು ಮನೆಯ ಮಾಳಿಗೆ ಸ್ವರತಿ ಹೋದು ಮನೆಯ ಮಾಳಿಗೆ ಅಜ್ಞಾನದಿಂದ ಸ್ವರತಿ ಹೋದು ಮನೆಯ ಮಾಳಿಗೆ ಅರಿತು ಸಾಲು ಇರುವೆ ಮೋತಿ ಅಡಿಗೆ ಮನದಿಂದ ಸೋರುತ್ತಿ ಹೋದು ಮನೆಯ ಮಾಳಿಗೆ. ಶಿವಣ್ಣ ಮತ್ತು ಸಂಗಡಿಗರಿಂದ ಇನ್ನೀಗ ಕೇಳೋಣ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ತತ್ವಪದ. ಜಯ ಕಲ್ಯಾಣ ಸಂತ ಕಲ್ಯಾಣ.